रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। हर जोखिम से निकल कर फसल आए, सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೃಷಿ ಅನುಭವ ಕುರಿತು ನಾಗಿನಹಳ್ಳಿಯ ಶ್ರೀ ಶ್ರೀನಿವಾಸ ದೇವರ ಮನೆಯವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾಗೇನಹಳ್ಳಿಯ ಒಬ್ಬ ರೈತರು ನಮ್ಮ ಜೊತೆಗಿದ್ದಾರೆ, ಶ್ರೀನಿವಾಸ್ ದೇವರ ಮನೆ ಅಂತೇಳಿ. ಇವರು ವಿಶೇಷವಾಗಿ ಕಬ್ಬು ಬೆಳೆಗಾರರು, ಬಾಳೆ ಬೆಳೆಗಾರರು ಮತ್ತು ಭತ್ತವನ್ನು ಸಹಿತ ಬೆಳೀತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಕಬ್ಬನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಾ, ಸಾವಯವದಲ್ಲಿ ಬೆಲ್ಲವನ್ನು ತಯಾರು ಮಾಡ್ತಾ, ಆ ಕಡೆ ಒಂದಿಷ್ಟು ಸಾವಯವ ಬೆಲ್ಲಕ್ಕೆ ಒಂದು ಮಾರ್ಕೆಟನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸಹಿತ ಮಾಡ್ತಾಯಿದ್ದಾರೆ. ಜೊತೆಗೆ ಸುಮಾರು ಒಂದು 300 ರೈತರು ಸೇರಿಕೊಂಡು ಒಂದು FPOವನ್ನು ಸಹಿತ ಅವರು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ರೈತ ಉತ್ಪಾದಕ ಸಂಸ್ಥೆಯನ್ನು ಸಹಿತ ಅವರು ಸ್ಥಾಪನೆ ಮಾಡಿಕೊಂಡು ಅದರ ಅಧ್ಯಕ್ಷರಾಗಿಯೂ ಸಹಿತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತೇಳಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಶ್ರೀನಿವಾಸ್ ದೇವರ ಮನೆಯವರೇ. ನಮಸ್ಕಾರ ಸರ್. ದೇವರ ಮನೆ ಅನ್ನೋದು ನಿಮ್ಮ ಹೆಸರು? ಹೌದು ಸರ್, ನಮ್ಮದು ಮನೆತನದ ಹೆಸರು ಸರ್ ಅದು. ಹ್ಞೂ ಹ್ಞೂ, ಮೊದಲಿಂದನೂ. ಹ್ಞೂ, ನೀವು ಮೂಲತಃ ರೈತರು? ರೈತರು ಸರ್. ಬೇರೆ ಏನಾದರೂ ಉದ್ಯೋಗ ಇತ್ತಾ ಅಥವಾ ಏನಾದರೂ ವ್ಯವಹಾರ ಮಾಡ್ತಿದ್ರೆ ಹೇಗೆ? ಇಲ್ಲ ಸರ್, ಮೂಲತಃ ನಾವು ರೈತರಾಗಿ ಕೆಲಸ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ನಮ್ಮ ಒಂದು ಸಂಘಟನೆಗಳನ್ನು ನಾವು ಕಟ್ಕೊಂಡು ಒಂದು ಸಮಾಜ ಸೇವೆಯಲ್ಲಿ ಮೊದಲಿಂದನೂ ತೊಡಗಿಸ್ಕೊಂಡಿದ್ದೀವಿ. ಕೃಷಿಯಲ್ಲಿ ತಾವು ಏನೇನು ಮಾಡ್ತಾ ಇದ್ರಿ? ಭೂಮಿ ಎಷ್ಟಿದೆ ಸರ್? ನಮ್ಮದು ನಮ್ಮ ತಂದೆಯವರಿಂದ ನಮಗೆ ಬಂದಿರೋಂಥದ್ದು 5 ಎಕರೆ ಭೂಮಿ ಸರ್. ಅದರಲ್ಲಿ ಒಂದು 3 ಎಕರೆ ಪಂಪ್ಸೆಟ್ ಮಾಡ್ಕೊಂಡಿದ್ದೀವಿ ಸರ್. ಒಂದು 2 ಎಕರೆ ಕಾಲುವೆ ನೀರು ಹರಿತಾ ಇದೆ ಸರ್. ಈಗ 5 ಎಕರೆ ಭೂಮಿಯಲ್ಲಿ ಏನೇನು ಬೆಳೀತಾ ಇದ್ರಿ ನೀವು ಸರ್? 5 ಎಕರೆ ಭೂಮಿಯಲ್ಲಿ ನಾವು ಕಾಲುವೆ ನೀರಿಂದ ಬಾಳೆ ಅಥವಾ ಕಬ್ಬನ್ನೇ ಬೆಳೀತಾ ಇದ್ದೀವಿ ಸರ್. ಅದನ್ನು ಅದು ಹೆಡ್ ಲೋಡಿಂಗ್ ಸರ್, ಅದಕ್ಕೆ ದಾರಿ ಇಲ್ಲ. ಅದನ್ನು ಎಷ್ಟೊತ್ತಿದ್ರು ಹೊತ್ತು ಲೋಡ್ ಮಾಡಿಕೊಂಡು ಸಾಗಿಸ್ಬೇಕು ಅದನ್ನು ಬೆಳೆದಂಥ ಮಾಸಲ್ನ. ಇದು ನಮ್ಮದೊಂದು ಬೋರ್ವೆಲ್ ಹಾಕಿದ್ದೀವಿ ಸರ್, ಅದರಲ್ಲಿ ನೀರು ಚೆನ್ನಾಗಿ ಬಂತು. ಮೊದಲೆಲ್ಲ ಅದು ಮಳೆ ಆಧಾರಿತವಾಗಿ ಬೆಳೀತಾ ಇದ್ವಿ. ಈಗ ಅದಕ್ಕೊಂದು ಬೋರ್ವೆಲ್ ಮಾಡಿಕೊಂಡು ಅದರಲ್ಲಿ ನಾವು ಅದರಲ್ಲೂ ಕಬ್ಬು ಬೆಳೀತಾ ಇದ್ದೀವಿ. ಅದರಲ್ಲಿ 4 ಅಡಿ ಸಾಲ ಅಂತಂದು ಹೇಳಿ ಅದನ್ನು ಒಂದು ಸ್ವಲ್ಪ ಆವಿಷ್ಕಾರ ಮಾಡಿಕೊಂಡು ನಾವೊಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಏನಂದರೆ ಒಂದು 4 ಅಡಿ ಸಾಲಲ್ಲಿ ದೊಡ್ಡ ಸಾಲುಗಳು ಮಾಡಿ ಒಂದು ಕಣ್ಣಿನ ಬೀಜನ ಮಾಡಿ, ಯಾಕಂದರೆ ನಮಗೆ ಕಬ್ಬು ಬೆಳಿಬೇಕಂದ್ರೆ ಮಾಮೂಲಾಗಿ ರೈತರು 1 ಎಕರೆಗೆ 3 ಟನ್ನು ಬೀಜ ಅದಕ್ಕೆ ಖರ್ಚಾಗುತ್ತೆ ಸರ್. ಈಗ ನಾವು ಒಂದು ಕಣ್ಣಿನ ಬೀಜನ ಕಣ್ಣೊಂದೇ ಕಟ್ ಮಾಡಿ ಅದನ್ನು ಸಸಿ ಮಾಡಿ ಆ ಸಸಿನ ನಾಟಿ ಮಾಡೋದು ಒಂದು ಪದ್ಧತಿ. ಇಲ್ಲಾಂದರೆ ನಾವು ಅದನ್ನೇ ಒಂದು ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಿದಂಥ ಕಣ್ಣುಗಳನ್ನ ಸೀದಾ ಭೂಮಿಗೆ ಹಾಕಿ ಅಲ್ಲಿ ಸಸಿ ಬೆಳೆಸುವಂಥದ್ದು ಒಂದು ಪದ್ಧತಿ. ನಾವು ಅದಕ್ಕೆ ನಾವು ಟ್ರೈ ಸಸಿ ಮಾಡುವಂಥದ್ದು ಸಾಧನಗಳು ನಮಗೆ ಸಿಗಲಿಲ್ಲ. ಅದಕ್ಕಾಗಿ ನಾವು ಡೈರೆಕ್ಟಾಗಿಯೇ ಭೂಮಿಗೆ ಹಾಕಿ ಅಲ್ಲೇ ಕಬ್ಬು ನಾಟಿ ಮಾಡಿ ಬೆಳೆಸಿದ್ದು ಒಂದು ಪದ್ಧತಿಯಲ್ಲಿ ಮಾಡಿದ್ವಿ. ಕಣ್ಣನ್ನಷ್ಟೇ ನೀವು ನಾಟಿ ಮಾಡ್ತೀರಿ? ಕಣ್ಣಷ್ಟೇ ನಾಟಿ ಮಾಡ್ತೀವಿ. ಎಷ್ಟು ಭಾಗ ಬೇಕಾಗುತ್ತೆ ಅದು ಕಣ್ಣು? ಅದು ಕಣ್ಣಿಂದು ಸುಮಾರು ಏನಿಲ್ಲಂದ್ರೆ ಕಣ್ಣಿನಿಂದ 1 ಇಂಚು ಮುಂದೆ 1 ಇಂಚು ಹಿಂದೆ ಸರ್. ಅಷ್ಟೇ ಅಷ್ಟೇ ಸರ್. ಅಷ್ಟು ನಾಟಿ ಮಾಡಿದ್ರೆ ಸಾಕು ಸರ್? 3 ಇಂಚು ಕಬ್ಬು ಕಟ್ ಮಾಡಿದರೆ ಕಣ್ಣಿಂದು ಭಾಗ ಕಟ್ ಮಾಡಿದರೆ ಸಾಕು ಸರ್. ಈಗ ನಾವೊಂದು 1 ಎಕರೆಗೆ 3 ಟನ್ನು ಕಬ್ಬು ನಾವು ನಾಟಿ ಮಾಡೋಕೆ ಉಪಯೋಗಿಸ್ಕೊಂಡ್ರೆ ಇದು ಕಣ್ಣು ಯೂಸ್ ಮಾಡಿದಂದರೆ ಬರೀ ಒಂದು 700 ರಿಂದ 750 ಕೆಜಿ ನಮಗೆ ಬೀಜ ಕಬ್ಬು ಬೇಕಾಗ್ತದೆ ಸರ್ ಅಷ್ಟೇ. ಉಳಿದದ್ದನ್ನು ನಾವು ಜ್ಯೂಸ್ಗೆ ಆಗಲಿ ಕೊಡ್ಬೋದು, ಮತ್ತು ಅದನ್ನು ಗಾಣಕ್ಕಾಗಲಿ ಹಾಕ್ಬೋದು. ಇಲ್ಲ ನಮ್ಮದು ಆ ಟೈಮ್ನಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಸಾಗಾಣಿಕೆ ಆಗ್ತಿತ್ತಂದ್ರೆ ಆ ಲೋಡ್ನಲ್ಲಿ ಹಾಕ್ಬಿಟ್ರೆ ಮತ್ತೆ ಅದು ವಾಪಸ್ ತೂಕ ನಮಗೆ ದುಡ್ಡು ಸಿಕ್ಬಿಡ್ತದೆ ಸರ್. ಒಂದು 2 ಟನ್ ಕಬ್ಬು ಉಳಿತಾಯ ಉಳಿತಾಯ ಆಗುತ್ತೆ ಸರ್ ಎಕರೆಗೆ. ಹೌದು ಸರ್, ನಮ್ದೇನಂದ್ರೆ ಮೊದಲು ಬೆಳೆಸೋದ್ನಲ್ಲಿ ಎಷ್ಟು ಉಳಿತಾಯ ಆಗ್ತದೆ ಅದು ನಮಗೆ ಮುಂದೆ ಕಬ್ಬು ಬೆಳೆದಲ್ಲಿ ಎಷ್ಟು ಲಾಭ ಸಿಗ್ತದೆ ಅದು ಈಗ ಸ್ಟಾರ್ಟಿಂಗ್ನಲ್ಲೇ ನಾವು ಅದನ್ನು ಉಳಿಸಿ ಲಾಭ ತಗೊಂಡಂಗೆ ಸರ್. ಈ ಪದ್ಧತಿ ಬಗ್ಗೆ ನಿಮಗೆ ಎಲ್ಲಿಂದ ಮಾಹಿತಿ ಹೇಗೆ ಸರ್? ನಮಗೆ ಈ ಪದ್ಧತಿಗಳ್ದಂದ್ರೆ ನಮಗೆ ಈ ಕೃಷಿ ಇಲಾಖೆಯಿಂದ ಕೆಲವೊಂದು ತರಬೇತಿಗಳಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಸರ್. ಆ ತರಬೇತಿಗಳಿಗೆ ಅವ್ರು ಯಾವಾಗ ಕರೆದ್ರು ನಾವು ಯಾವುದು ಸುಭಾವ್ ಹೇಳ್ದಂಗೆ ಅವ್ರು ಕರ್ದಲ್ಲಿಗೆ ಹೋಗಿ ಆ ತರಬೇತಿನ ತಗೊಂಡು ಬಂದು ನಾವು ಅಳವಡಿಸ್ಕೊಂತೀವಿ. ನಮ್ಮ ಅಕ್ಕಪಕ್ಕ ರೈತರಿಗೂ ಅದನ್ನ ಅಳವಡಿಸ್ಕೊಳಕ್ ಹೇಳ್ತೀವಿ. ಅದನ್ನ ನಾವು ಸುಮಾರು ವರ್ಷದಿಂದ ಅಳವಡಿಸ್ಕೊಂಡಿದ್ದೀವಿ ಸರ್. ಇದು ಒಂದೇ ಅಲ್ಲ ಸರ್, ನಾವು ಕಬ್ಬಿನ ಗರಿ ಸುಡೋದನ್ನು ನಾವು ಈಗ ಸುಮಾರು ಒಂದು 6-7 ವರ್ಷದಿಂದ ಬಂದ್ ಮಾಡಿದ್ವಿ.